ಒಂದು ಕಪ್ ಸೊಪ್ಪು ಎರಡು ಕಪ್ ತರಕಾರಿಗೆ ಸಮವಾಗಿರುತ್ತದೆ ಎಂದು ಆಹಾರ ತಜ್ಞರು ಹೇಳುತ್ತಾರೆ. ಸೊಪ್ಪುಗಳನ್ನು ಸಣ್ಣ ಮಕ್ಕಳು, ಗರ್ಭಿಣಿಯರು, ಹಾಲುಣಿಸುವ ತಾಯಂದಿರು, ರೋಗದಿಂದ ಚೇತರಿಸಿಕೊಳ್ಳುತ್ತಿರುವವರು, ಹಿಳಿ ವಯಸ್ಸಿನವರು ಹೆಚ್ಚು ಹೆಚ್ಚು ಬಳಸುವುದು ಪರಿಣಾಮಕಾರಿ. ಚಿಕ್ಕ ಹಿಡುವಳಿ ಖಾಲಿ ನಿವೇಶನ ಹಿತ್ತಲು ಟೆರೆಸುಗಳಲ್ಲಿ ಸೊಪ್ಪು ಬೆಳೆದು ಲಾಭ ಗಳಿಸಬಹುದು. ಬೇರೆ ತರಕಾರಿಗಳಿಗೆ ಹೋಲಿಸಿದರೆ ಸೊಪ್ಪು ಬೆಳೆಯಲು ಜಾಸ್ತಿ ಜಾಗ ನಿರ್ವಹಣೆಯ ಅಗತ್ಯ ಇರುವುದಿಲ್ಲ. ನಮ್ಮ ದಿನನಿತ್ಯದ ಅಡುಗೆಗೆ ನಾವು ಹಲವು ರೀತಿಯ ಸೊಪ್ಪನ್ನು ಬಳಸುತ್ತೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕೆಂಪು ಹರಿವೆ, ಹಸಿರು ಹರಿವೆ, ಬಸಳೆ, ಮೆಂತೆ, ಸಬ್ಬಸಿಗೆ, ದಂಟು ಸೊಪ್ಪು, ಪಾಲಕ್ ಸೊಪ್ಪುಗಳನ್ನು ಸುಲಭವಾಗಿ ರೈತರು ಹೆಚ್ಚೆಚ್ಚು ಪ್ರಮಾಣದಲ್ಲಿ ಬೆಳೆಸುತ್ತಾರೆ ಮತ್ತು ಮಾರ್ಕೆಟಲ್ಲಿ ಸುಲಭವಾಗಿ ಸಿಗುತ್ತದೆ. ನಮ್ಮ ದಿನನಿತ್ಯದ ಅಡುಗೆಗೆ ನಾವು ಹಲವು ರೀತಿಯ ಸೊಪ್ಪನ್ನು ಬಳಸುತ್ತೇವೆ. ಅದರಲ್ಲಿ ಪ್ರಾಮುಖ್ಯವಾಗಿ ಕೊತ್ತಂಬರಿ ಸೊಪ್ಪು, ಪುದೀನ, ಕೆಂಪು ಹರಿವೆ, ಬಸಳೆ, ಮೆಂತೆ, ಸಬ್ಬಸಿಗೆ, ದಂಟು ಸೊಪ್ಪು, ಪಾಲಕ್ ಸೊಪ್ಪು ಸುಲಭವಾಗಿ ಮಾರ್ಕೆಟಲ್ಲಿ ದೊರಕುತ್ತದೆ ಮತ್ತು ರೈತರು ಹೆಚ್ಚೆಚ್ಚು ವಾಣಿಜ್ಯವಾಗಿ ಬೆಳೆಯುತ್ತಾರೆ. ಕೆಲವು ಸೊಪ್ಪುಗಳನ್ನು ನಾವು ಕಳೆಯೆಂದು ಅಂದುಕೊಂಡಿರುತ್ತೇವೆ, ಆದರೆ ನಮ್ಮ ಅಜ್ಜ ಅಜ್ಜಿಯ ಕಾಲದಲ್ಲಿ ಸುತ್ತಮುತ್ತ ಸಿಗುವಂಥ, ಕಾಡಲ್ಲಿ ಸಿಗುವಂಥ ಅನೇಕ ಜಾತಿಯ ಸೊಪ್ಪುಗಳನ್ನು ಗುರುತಿಸುವ ಕಲೆ ಮತ್ತು ಜ್ಞಾನ ಅವರಲ್ಲಿ ಸಾಮಾನ್ಯವಾಗಿತ್ತು. ಮತ್ತು ಕೆಲವು ಸೊಪ್ಪುಗಳು ಮಾರ್ಕೆಟಲ್ಲಿ ಸಿಗದಿರುವ ಕಾರಣ ನಾವು ಮನೆಯಲ್ಲೇ ಅದನ್ನು ಬೆಳೆಸಬಹುದು. ಅಂಥದ್ರಲ್ಲಿ ಆಣಿ ಸೊಪ್ಪು, ಚಕ್ರಮುನಿ ಸೊಪ್ಪು, ದೊಡ್ಡ ಪತ್ರೆ ಸೊಪ್ಪು, ಅಗಸೆ ಸೊಪ್ಪು, ಚಕೋತ ಸೊಪ್ಪು, ಹೊನೆಗೊನ್ನೆ ಸೊಪ್ಪು, ಗೋಂಗುರ, ಗೋಣಿಸೊಪ್ಪು ಇತ್ಯಾದಿ ಇತ್ಯಾದಿ ಸೊಪ್ಪನ್ನು ನಾವು ನಮ್ಮ ಹಿತ್ತಲಿನಲ್ಲಿ ಪಾಟ್ಗಳಲ್ಲಿ ಬೆಳೆದು ನಮ್ಮ ಅಡುಗೆಗೆ ಬಳಸಿದರೆ ಆರೋಗ್ಯ ದೃಷ್ಟಿಯಲ್ಲಿ ಉತ್ತಮ ಮತ್ತು ಮುಂದಿನ ಪೀಳಿಗೆಗೆ ಇದರ ಮಹತ್ವ ಅರಿವಾಗುತ್ತದೆ. ನಾವು ಸೊಪ್ಪನ್ನು ತಾಜಾ, ಫ್ರೆಶ್ ಆಗಿ ಇರುವ ಸೊಪ್ಪನ್ನು ಬಯಸುತ್ತೇವೆ. ಕಟಾವ್ ಮಾಡಿದ ಮೇಲೆ ಸೊಪ್ಪು ಬೇಗ ಬಾಡುತ್ತದೆ. ನಗರ ಪ್ರದೇಶದವರಿಗೆ ದೂರದ ಹಳ್ಳಿಗಳಿಂದ ಸೊಪ್ಪು ಸರಬರಾಜು ಆಗುತ್ತದೆ. ಸರಬರಾಜು ನಿರ್ವಹಣೆಯಿಂದ 20-30% ತಾಜಾತನ ಹೋಗುತ್ತದೆ ಮತ್ತು ಬೇಗ ಕೊಳೆಯುತ್ತದೆ. ಆದುದರಿಂದ ಆದಷ್ಟು ಸೊಪ್ಪನ್ನು ಮನೆಯಲ್ಲೇ ಬೆಳೆಸಿದರೆ ಸೂಕ್ತ. ನಾವು ಇವಾಗ ಬೆಳೆಯುವ ವಿಧಾನವನ್ನು ಅರಿತುಕೊಳ್ಳೋಣ. ವರ್ಷದ ಎಲ್ಲ ತಿಂಗಳುಗಳಲ್ಲಿ ಸೊಪ್ಪು ಬೆಳೆಯಬಹುದು. ಮಳೆಗಾಲದಲ್ಲಿ ಸೊಪ್ಪನ್ನು ಬೆಳೆಸಲು ಮಳೆಯಿಂದ ರಕ್ಷಣೆಗೆ ಪಾಲಿಹೌಸ್, ಪ್ಲಾಸ್ಟಿಕ್ ಹೊದಿಗೆ ಗಿಡದ ಮೇಲೆ ಕೊಟ್ಟರೆ ಒಳ್ಳೆಯ ಬೆಳೆ ತೆಗೆಯಬಹುದು. ಸೊಪ್ಪು ಬೆಳೆಗೆ 4-6 ಗಂಟೆ ಉತ್ತಮ ಸೂರ್ಯನ ಬೆಳಕು ಬೇಕಾಗುತ್ತದೆ. ಸೊಪ್ಪು ಬೆಳೆಯಲು ಕಡಿಮೆ ಪಕ್ಷ 4-6 ಇಂಚು ಆಳವರೆಗೆ ಫಲವತ್ತಾದ ಒಳ್ಳೆಯ ಮಣ್ಣು, ಮರಳು ಗೊಬ್ಬರ ಮಿಶ್ರಿತ ಮಣ್ಣು ತಯಾರು ಮಾಡಬೇಕಾಗುತ್ತದೆ. ಆ ಮಿಶ್ರಣದಲ್ಲಿ ನೀರು, ಗಾಳಿ ಸಮಪ್ರಮಾಣದಲ್ಲಿ ಬೇರುಗಳಿಗೆ ಸಿಗುವಂತಿರಬೇಕು. ನಮ್ಮ ಬೆರಳು ಸುಲಭವಾಗಿ ಆ ಮಣ್ಣಿನ ಮಿಶ್ರಣದಲ್ಲಿ ಹೋಗಬೇಕು. ಸೊಪ್ಪಿನ ಗಿಡಕ್ಕೆ ನೀರಿನ ಅಂಶ ಜಾಸ್ತಿ ಆದರೆ ಬೇರು ಕೊಳೆತು ಹೋಗುತ್ತದೆ. ಮಣ್ಣಿನಲ್ಲಿ ನೀರು ಸರಾಗವಾಗಿ ಹರಿದು ಹೋಗಬೇಕು. ಮಣ್ಣಿನ ರಸಸಾರ 6-7 ಇದ್ದರೆ ಉತ್ತಮ. ನಾವು ಸಾಮಾನ್ಯವಾಗಿ ಬೀಜವನ್ನು ಕುಂಡದಲ್ಲಿ ಹಾಕುವಾಗ ಸಾಮಾನ್ಯವಾಗಿ ಸೊಪ್ಪಿನ ಬೀಜಗಳು ಸಣ್ಣದಾಗಿರುತ್ತೆ. ಅದಕ್ಕೆ ಬೀಜವನ್ನು ಸುಡುಮಣ್ಣು ಅಥವಾ ಮರಳು ಅಥವಾ ಸೆಗಣಿ ಹುಡಿಯಲ್ಲಿ ಮಿಶ್ರಣ ಮಾಡಿ ಕುಂಡದಲ್ಲಿ ಹರಡಬೇಕು. ಬೀಜವನ್ನು ಹರಡಿದ ಮೇಲೆ ಅದರಲ್ಲಿ ತೆಳುವಾಗಿ ಮಣ್ಣನ್ನು ಮೇಲಿನಿಂದ ಹಾಕಬೇಕು. ಬೀಜದಿಂದ ಬೀಜಕ್ಕೆ 3-4 ಇಂಚು ಅಂತರ ಇದ್ದರೆ ಒಳ್ಳೆಯ ಫಸಲು ತೆಗೆಯಬಹುದು. ಗಿಡ ಬೆಳೆದ 15 ದಿನದ ಅಂತರದಲ್ಲಿ ಜೀವಾಮೃತ ಅಥವಾ ನೀರಿನಲ್ಲಿ ಮಿಶ್ರಿತವಾದ ಗೊಬ್ಬರ ಗಿಡಗಳಿಗೆ ಹಾಕಿದಾಗ ಫಸಲು ಚೆನ್ನಾಗಿ ಬರುತ್ತದೆ. ಸೊಪ್ಪಿಗೆ ಕೀಟಬಾಧೆ ಕಮ್ಮಿ ಇರುತ್ತದೆ. ನಾವು ಸಾವಯವ ರೀತಿಯಲ್ಲಿ ಕೀಟಬಾಧೆಯನ್ನು ಹತೋಟಿಯಲ್ಲಿ ಇಡಲು ನಾವು ನೀಮ್ ಆಯಿಲನ್ನು 10 ದಿನಕ್ಕೊಮ್ಮೆ ಸಿಂಪಡಣೆ ಮಾಡಿಕೊಳ್ಳಬೇಕು. ಅಲ್ಲಲ್ಲಿ ಹಳದಿ ಅಥವಾ ಎಲ್ಲೋ ಅಂಟು ಟ್ರ್ಯಾಪ್ ಅಥವಾ ಅಂಟು ಹಾಳೆಯನ್ನು ನೇತು ಹಾಕಬೇಕು. ಅದರಿಂದ ತಕ್ಕ ಮಟ್ಟಿಗೆ ಕೀಟಬಾಧೆಯ ನಿಯಂತ್ರಣವನ್ನು ಮಾಡಬಹುದು. ಶಿಲೀಂದ್ರನಾಶಕ್ಕೆ ಹುಳಿ ಮಜ್ಜಿಗೆ ಮಿಶ್ರಣ ಒಳ್ಳೆಯ ಸಾವಯವ ಮದ್ದು ಆಗಿದೆ. ಬೀಜ ಬಿತ್ತಿದ 4-6 ವಾರದೊಳಗೆ ಕಟಾವಿಗೆ ಬರುತ್ತದೆ. ಪಾಲಕ್, ಕೊತ್ತಂಬರಿ ಅಂಥ ಸೊಪ್ಪನ್ನು ಬೇರು ಸಮೇತ ಕಟಾವು ಮಾಡದೆ ಕಾಂಡದ ಸ್ವಲ್ಪ ಭಾಗವನ್ನು ಮಣ್ಣಲ್ಲೇ ಬಿಟ್ಟು ಗಿಡವನ್ನು ಕತ್ತರಿಸಬೇಕು. ಅನಂತರ ಅದೇ ಕಾಂಡವು ಚಿಗುರಿ ಮತ್ತು ಫಸಲು ಕೊಡುತ್ತದೆ. ಹೀಗೆ 4-5 ಬಾರಿ ಕಟಾವು ಮಾಡಬಹುದು. ಕಳೆಯನ್ನು ವಾರ ವಾರ ನಿರ್ವಹಣೆ ಮಾಡಬೇಕಾಗುತ್ತದೆ. ಹೀಗೆ ಬೇರೆ ಬೇರೆ ಸೊಪ್ಪನ್ನು ನಾವು ಮನೆಯ ಅಂಗಳದಲ್ಲಿ ಮತ್ತು ಪಾಟಲ್ಲಿ ಬೆಳೆಸಿ ಹವ್ಯಾಸದ ರೀತಿಯಲ್ಲಿ ನಾವು ನಿರ್ವಹಣೆ ಮಾಡಿದರೆ ನಮ್ಮ ಮನೆಗೆ ಸಿಗುವಷ್ಟು ಸೊಪ್ಪನ್ನು ನಾವೇ ಬೆಳೆಸಬಹುದು. ಇದುವರೆಗೆ ಕೈತೋಟ ಕ್ರಾಂತಿ ವಿಷಮುಕ್ತ ಅನ್ನದ ಬಟ್ಟಲು ಸರಣಿ ಕಾರ್ಯಕ್ರಮದ 7ನೇ ಕಂತಿನಲ್ಲಿ ಸೊಪ್ಪು ತರಕಾರಿಗಳು ಈ ವಿಷಯದ ಕುರಿತು ಮಾತನಾಡಿದವರು ಸೂರಜ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಾವಯವ ಕೃಷಿಕ ಗ್ರಾಹಕರ ಬಳಗ ಮಂಗಳೂರು. ಕಳೆದ 10 ವರ್ಷಗಳಿಂದ ಪ್ರತಿ ಮನೆ ವಿಷಮುಕ್ತ ಅನ್ನದ ಬಟ್ಟಲು ಆಗಬೇಕೆಂಬ ಬಯಕೆಯಿಂದ ವಿವಿಧ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರುತ್ತಿದೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿ, ಸಾವಯವ ಮನಸ್ಸು ನಗರದ ಜನರಲ್ಲಿ ಮನಮುಟ್ಟುವಂತೆ ಕಾರ್ಯಕ್ರಮಗಳನ್ನು ನೀಡುತ್ತಾ ನಗರ ಕೈತೋಟ ಕ್ರಾಂತಿಯ ಆಸಕ್ತಿ ಹೆಚ್ಚಿಸಿದ ಸಂಸ್ಥೆ ಸಾವಯವ ಕೃಷಿಕ ಗ್ರಾಹಕ ಬಳಗ ಮಂಗಳೂರು. ಸಾವಯವ ಕೃಷಿಯ ಕುರಿತು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರತ್ನಾಕರ ಕುಳಾಯಿ, ಮೊಬೈಲ್ ಸಂಖ್ಯೆ 9448835606. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ. ಮಿಲೇಗಾ ಪೆನ್ಷನ್ ಕಾ ಸಹಾರ, ಕೃಷಕ ನಾ ಹೋಗಾ ಬೇಸಹಾರ, ಜುಡೇಗಾ ಖುಷಿಯೋ ಸೇ ನಾತಾ, ಕಟೇಗಾ ಸುಖ ಸೇ ಬುಢಾಪಾ, ಸುರಕ್ಷಿತ ಹೋಗಾ ಅನ್ನದಾತಾ, ಸುರಕ್ಷಿತ ಹೋಗಾ ಅನ್ನದಾತಾ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ್, ಔರ್ 60 ವರ್ಷ ಕಿ ಆಯು ಸೇ 3000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ, 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್. ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ. ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್, ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರಾ ಜನಿತ್ ಮೇ ಜಾರಿ. ಈಗ ಜೇನು ಕುಟುಂಬ ಪರಾರಿ ಮತ್ತು ಪರಿಹಾರ ಕುರಿತು ಶಿರಂ ಕಲ್ಲು ಕೃಷ್ಣ ಭಟ್ ಅವರೊಂದಿಗಿನ ಸಂದರ್ಶನ ಕೇಳೋಣ. ಕೇಳುಗರೆ, ಜೇನು ಕೃಷಿಯಲ್ಲಿ ಪ್ರಮುಖವಾಗಿ ಜೇನು ಬರುವಂತಹ ಕಾಲಕ್ಕಿಂತ ಪೂರ್ವವಾಗಿ ಜೇನಿನ ಅಭಾವ ಕಾಲ, ನಂತರದ ಒಂದು ಸಂದಿಗ್ಧ ಪರಿಸ್ಥಿತಿ ಅಂತಂದ್ರೆ ಈ ಜೇನು ಹುಳಗಳು ಅಥವಾ ಜೇನು ಕುಟುಂಬ ಪರಾರಿಯಾಗುವಂತಹ ಒಂದು ಸಮಯ. ಇದರನ್ನ ನಿರ್ವಹಣೆ ಮಾಡುವಂತಹದ್ದು ಸಮರ್ಥವಾಗಿ ಯಾವ ರೀತಿ ಮಾಡಬೇಕು, ಯಾವ ಕಾರಣಕ್ಕಾಗಿ ಜೇನು ಕುಟುಂಬಗಳು ಪರಾರಿ ಆಗ್ತವೆ, ಇದನ್ನ ತಡೆಗಟ್ಟುವಂತಹ ವಿಧಾನ ಹೇಗೆ, ಈ ವಿಚಾರವಾಗಿ ನಾವು ಮಾತನಾಡಬೇಕಾಗಿದೆ. ಇವತ್ತು ನಮ್ಮ ಜೊತೆಗೆ ಮಾಣಿ ಸಮೀಪದ ಜೇನು ಕೃಷಿಕರು ಆಗಿರುವಂತಹ ಶಿರಂಕಲ್ಲು ಕೃಷ್ಣ ಭಟ್ ಅವರು ಇವತ್ತು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅವರಿಂದ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳೋಣ. ಶಿರಂಕಲ್ಲು ಕೃಷ್ಣ ಭಟ್ ಅವರೇ, ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಳಿ, ಸದ್ಯದ ಒಂದು ಪರಿಸ್ಥಿತಿ ಹೇಗಿದೆ ಜೇನು ಕೃಷಿಯದ್ದು ಹಾಗೂ ಜೇನಿನ ಇಳುವರಿ? ಇದು ಜೇನು ಕೃಷಿಯ ಪರಿಸ್ಥಿತಿ ಈಗ ಚೆನ್ನಾಗಿದೆ ಅಂದ್ರೆ ಹೆಚ್ಚು ಹೆಚ್ಚು ಕೃಷಿಕರು ಜೇನು ಕೃಷಿ ಮಾಡುವುದರಲ್ಲಿ ಅಥವಾ ಜೇನು ಸಾಕಾಣಿಕೆ ಮಾಡುವುದರಲ್ಲಿ ಆಸಕ್ತರಾಗಿದ್ದಾರೆ. ಇದರಿಂದ ಅವರ ಇಳುವರಿ ಕೂಡ ಹೆಚ್ಚಾಗೋದು ಕಂಡು ಬರ್ತಾ ಇದೆ. ಮೊದಲು ಕೆಲವು ವರ್ಷಗಳ ಮೊದಲಾದ್ರೆ ನಮ್ಮಲ್ಲಿರುವ ಜೇನು ಪೆಟ್ಟಿಗೆಗಳನ್ನು ಶುಚಿಗೊಳಿಸಿ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಸಾಮಾನ್ಯ ಈ ತಂಪಾದ ನೆರಳು ಬೀಳತಕ್ಕಂತಹ ಸ್ಥಳದಲ್ಲಿ ಇಟ್ಟರೆ ಕುಟುಂಬಗಳು ತಾನಾಗೆ ಅದರಲ್ಲಿ ಬಂದು ನೆಲೆಸ್ತಾ ಇದ್ದವು, ಜೇನುತುಪ್ಪ ಕೂಡ ಸಿಗುತ್ತಾ ಇತ್ತು. ಸರಿಯಾದ ನಿರ್ವಹಣೆ ಮಾಡದೆ ಮಳೆಗಾಲದಲ್ಲಿ ಅದು ಪರಾರಿ ಆಗ್ತಿದ್ದವು. ಮತ್ತೆ ಮುಂದಿನ ವರ್ಷ ಇದೇ ಪರಿಸ್ಥಿತಿ, ಅಂದ್ರೆ ಪೆಟ್ಟಿಗೆಯನ್ನು ಹೊರಗಿಟ್ಟಾಗ ಅವುಗಳೇ ಬಂದು ನೆಲೆಸ್ತಿದ್ದವು, ಮತ್ತೆ ಜೇನುತುಪ್ಪ ತೆಗೆಯುತ್ತಿದ್ದು, ಹೀಗೆಲ್ಲ ಆಗ್ತಾ ಇತ್ತು. ಈಗ ಪೆಟ್ಟಿಗೆಗೆ ಜೇನು ಕುಟುಂಬಗಳು ಬರುವುದು ತುಂಬಾ ಅಪರೂಪವೇ ಆಗಿದೆ. ಜೇನು ಕುಟುಂಬಗಳು ಕಾಣಸಿಗುವುದೇ ಕಡಿಮೆ. ಅದಕ್ಕೋಸ್ಕರ ನಮ್ಮಲ್ಲಿರುವ ಜೇನು ಕುಟುಂಬಗಳು ಪರಾರಿ ಆಗದಂತೆ ನಾನು ನೋಡಿಕೊಂಡು ನಮ್ಮಲ್ಲಿರುವ ಕುಟುಂಬಗಳನ್ನೇ ಸ್ವಲ್ಪ ಪಾಲು ಮಾಡಿ ಹೆಚ್ಚು ಮಾಡೋದು, ಹೀಗೆಲ್ಲ ಮಾಡಿದಾಗ ಹೆಚ್ಚು ಜೇನು ಕುಟುಂಬಗಳನ್ನು ಅಥವಾ ಹೆಚ್ಚು ಜೇನುತುಪ್ಪವನ್ನು ಇಳುವರಿಯನ್ನು ಪಡೆಯಬಹುದು ಅಂತ ಅನ್ನಿಸ್ತದೆ. ಕೃಷ್ಣ ಭಟ್ ಅವರೇ, ಹೇಳಿಗ, ಜೇನು ಹುಳಗಳು ಅಥವಾ ಜೇನು ಕುಟುಂಬಗಳು ಪರಾರಿಯಾಗುವುದು ಅಂದ್ರೆ ಏನು ಹಾಗೂ ಮೂಲಭೂತವಾಗಿ ಇದಕ್ಕೆ ಏನೇನು ಕಾರಣಗಳಿವೆ? ಜೇನು ಕುಟುಂಬಗಳು ಪರಾರಿಯಾಗುವುದು ಅಂದ್ರೆ ಈ ಇಡೀ ಕುಟುಂಬವೇ ಪೆಟ್ಟಿಗೆಯನ್ನು ಬಿಟ್ಟು ಹೊರಟು ಹೋಗುವುದು ರಾಣಿ ಸಹಿತ. ಅದಕ್ಕೆ ಹಲವಾರು ಕಾರಣಗಳಿರ್ತವೆ. ಒಂದನೇದಾಗಿ ಕೆಲವು ಸಂದರ್ಭಗಳಲ್ಲಿ ಜೇನು ಕುಟುಂಬಗಳು ಪರಾರಿ ಆಗ್ಲಿಕ್ಕೆ ಕಾರಣ ಮತ್ತು ಅದು ಪರಾರಿ ಆಗದಂತೆ ಹೇಗೆ ನೋಡಿಕೊಳ್ಬಹುದು ಅಂತ ನಾವು ಯೋಚನೆ ಮಾಡಿದಾಗ, ಈ ಹೊಸದಾಗಿ ನಾವು ಕೆಲವೊಮ್ಮೆ ಹುತ್ತದಿಂದ ಎಲ್ಲ ಹಿಡಿದು ಹಾಕ್ತೇವೆ ಜೇನು ಕುಟುಂಬಗಳನ್ನು ಪೆಟ್ಟಿಗೆಗೆ. ಹೌದು. ಅಂತಹ ಸಂದರ್ಭದಲ್ಲಿ ರಾಣಿ ತಡೆಗೇಟನ್ನು ಅಳವಡಿಸಿದರೂ ಕೂಡ ಕುಟುಂಬ ಪೆಟ್ಟಿಗೆಯನ್ನು ಬಿಟ್ಟು ಪರಾರಿ ಆಗ್ತದೆ. ಕೆಲವೊಮ್ಮೆ ರಾಣಿ ಇದ್ದ ಕಾರಣ ಮತ್ತೆ ಪುನಃ ಬಂದ್ರು, ಮರುದಿನ ಮತ್ತೆ ಪುನಃ ಅದೇ ಕೆಲಸ ಮಾಡಿ ಕೆಲವೊಮ್ಮೆ ರಾಣಿಯನ್ನು ಕೂಡ ಬಿಟ್ಟು ಪರಾರಿ ಆಗುವುದಿದೆ. ಅದಕ್ಕಾಗಿ ನಾವು ಈ ಪೆಟ್ಟಿಗೆಗೆ ಜೇನು ಕುಟುಂಬವನ್ನು ಹಿಡಿದು ಹಾಕುವ ಮೊದಲೇ ಆ ಪೆಟ್ಟಿಗೆಯನ್ನು ಚೆನ್ನಾಗಿ ತೊಳೆಯಬೇಕು, ಇಲ್ಲಾಂದ್ರೆ ಅದರಲ್ಲಿ ಹೊಗೆ ವಾಸನೆ ಅಥವಾ ಈ ಜಿರಳೆಯ ವಾಸನೆ ಎಲ್ಲ ಬಂದಿರ್ತದೆ. ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಸ್ವಲ್ಪ ಈ ದಾಲ್ಚಿನ್ನಿಯ ಎಲೆಯನ್ನು ಉಜ್ಜಿಬಿಟ್ರೆ ಸ್ವಲ್ಪ ಚೆನ್ನಾಗಿ ಉಜ್ಜಿದ್ರೆ ಜೇನು ಕುಟುಂಬ ಪರಾರಿ ಆಗುವುದನ್ನು ಸ್ವಲ್ಪ ತಡೆಯಬಹುದು. ಕೆಲವೊಮ್ಮೆ ಎಲ್ಲಿಂದಲೋ ಬಂದ ಕುಟುಂಬ ಪರಾರಿ ಆಗಿ ಬಂದದ್ದು ಅಥವಾ ಪಾಲಾಗಿ ಬಂದ ಕುಟುಂಬಗಳು ಕೆಲವೊಮ್ಮೆ ಮರದ ಗೆಲ್ಲಿನಲ್ಲಿ ಕೂತಿರುವುದು ಕಂಡು ಬರ್ತದೆ. ಅಂತಹ ಕುಟುಂಬವನ್ನು ಹಿಡಿದಾಕಿದ್ರು ಕೂಡ ಅದು ಕೆಲವೊಮ್ಮೆ ಪರಾರಿ ಆಗ್ತದೆ. ಅದು ಪರಾರಿ ಆಗದಂತೆ ಮಾಡಬೇಕಿದ್ರೆ ನಾವು ನಮ್ಮಲ್ಲಿರುವ ಬೇರೆ ಕುಟುಂಬದಿಂದ ಒಂದು ಏರಿಯನ್ನು ಅದಕ್ಕೆ ಕೊಡಬೇಕು. ಏರಿ ಕೊಡೋದು ಕೂಡ ನೊಣ ಸಹಿತವಾಗಿ ಕೊಡಬಾರದು. ಏರಿಯಲ್ಲಿರತಕ್ಕಂತಹ ನೊಣಗಳನ್ನು ನಮ್ಮ ಅದೇ ಪೆಟ್ಟಿಗೆಗೆ ಬಿಟ್ಟು ಒಂದು ಫ್ರೇಮ್ ಸಹಿತ ಏರಿಯನ್ನು ಈ ಪೆಟ್ಟಿಗೆ ಇಲ್ಲಿ ಅಂದ್ರೆ ನಾವು ಹಿಡಿಯಬೇಕಾದಂತಹ ಪೆಟ್ಟಿಗೆ ಇಲ್ಲಿ ಇಟ್ಟು ಆ ನಂತರ ಜೇನು ಕುಟುಂಬಗಳನ್ನು ಹಿಡಿದು ಹಾಕಿದಾಗ ಅದು ಮರುದಿವಸದಿಂದಲೇ ಕೆಲಸ ಪ್ರಾರಂಭಿಸುತ್ತದೆ, ಪರಾರಿಗೂ ಕೂಡ ಪ್ರಯತ್ನಿಸುವುದಿಲ್ಲ. ಅಂದ್ರೆ ಅದನ್ನು ಈಗ ಬೇರೆ ಜೇನು ಕುಟುಂಬಗಳು ತಯಾರಿಸಿರುವಂತಹ ಏರಿಯನ್ನು ಸ್ವೀಕರಿಸುತ್ತದೆ, ಏನು ಸಮಸ್ಯೆ ಆಗುವುದಿಲ್ಲ. ಏನು ಸಮಸ್ಯೆ ಆಗುದಿಲ್ಲ, ನೊಣಗಳಿರಬಾರದು ಅದರಲ್ಲಿ. ಆ ನೊಣಗಳನ್ನು ಅದೇ ಪೆಟ್ಟಿಗೆಗೆ ಬಿಡಬೇಕು, ಅಂದ್ರೆ ನೊಣಗಳ ಮೈ ವಾಸನೆ ಪ್ರತ್ಯೇಕ ಆಗಿರ್ತದೆ. ಎರಿ ಯಾವ ಪೆಟ್ಟಿಗೆ ಏರಿಯನ್ನು ಕೂಡ ಅದು ಸ್ವೀಕರಿಸುತ್ತದೆ. ಸರಿ, ಬಹಳ ಉತ್ಸಾಹದಿಂದ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭಿಸುತ್ತದೆ, ಪರಾರಿ ಆಗ್ಲಿಕ್ಕೆ ಪ್ರಯತ್ನಿಸುವುದಿಲ್ಲ. ಇನ್ನು ಕೆಲವೊಮ್ಮೆ ಕುಟುಂಬ ಪರಾರಿ ಆಗ್ಲಿಕ್ಕೆ ಕಾರಣ ಇರುವೆ ಇರುವೆ ಇರುವುದು. ಆ ಇರುವೆ ಬಾರದಂತೆ ನಾವು ಗೂಟದ ಬುಡಕ್ಕೆ ನೀರನ್ನು ನೀರು ನಿಲ್ಲುವಂತೆ ಮಾಡಬೇಕು, ಅಥವಾ ಗೂಟಕ್ಕೆ ಬಟ್ಟೆಯನ್ನು ಸುತ್ತಿ ಅದಕ್ಕೆ ಮಡ್ಡಾಯಿಲ್ ಅನ್ನು ಬಿಟ್ರೆ ಒಂದು 4-5 ತಿಂಗಳಿಗೆ ಇರುವೆ ಬರುವುದಿಲ್ಲ. ಮತ್ತೆ ಕೆಲವೊಮ್ಮೆ ಪರಾರಿ ಆಗೋದು ಈ ಪಾಲ್ ಮಾಡಿದ ಅನಂತರ ಹೊಸ ರಾಣಿ ಇರುವ ಕುಟುಂಬ ಕೆಲವೊಮ್ಮೆ ಪರಾರಿ ಆಗೋದಿದೆ. ಅಂದ್ರೆ ಪಾಲು ಮಾಡಿ ಕೆಲವು ದಿವಸ ಆದ ಕಾರಣ ಇದರಲ್ಲಿರುವ ಮೊಟ್ಟೆಗಳೆಲ್ಲ ಕೋಶದಿಂದ ಹೊರಗೆ ಬಂದು ಮೊಟ್ಟೆ ಮರಿಗಳು ಈ ಪೆಟ್ಟಿಗೆಯಲ್ಲಿ ಇರುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಒಂದು ಸ್ವಲ್ಪ ಅದಕ್ಕೆ ತೊಂದರೆ ಆದರೂ ಕೂಡ ಅದು ಪರಾರಿ ಆಗ್ತದೆ. ಹಾಗೆ ಪರಾರಿ ಆಗದಂತೆ ನಾವು ಪಾಲು ಮಾಡಿದ 14 ಅಥವಾ 15 ದಿವಸ ಅಂದ್ರೆ ರಾಣಿ ಕೋಶದಿಂದ ಹೊರಗೆ ಬಂದು ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ನಾವು ಆಗ ಹೇಳಿದಂತೆ ಬೇರೆ ಪೆಟ್ಟಿಗೆಯಿಂದ ನೊಣರಹಿತವಾದ ಒಂದು ಲಾರ್ವಾಗಳು ಹೆಚ್ಚಿರತಕ್ಕಂತಹ ಒಂದು ಏರಿಯನ್ನು ಇದಕ್ಕೆ ಕೊಡಬೇಕು. ಮತ್ತೆ ಕೊಟ್ಟಾಗ ಅದು ಪರಾರಿ ಆಗುದಿಲ್ಲ, ಇಲ್ಲಾಂದ್ರೆ ನಾವು ರಾಣಿ ಹೊಸ ರಾಣಿ ಆಗಿದ ಅಥವಾ ಅದು ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭ ಮಾಡಿದ ಹೀಗೆಲ್ಲ ಏರಿಯನ್ನು ಆಗಾಗ ಪರೀಕ್ಷೆ ಮಾಡುವ ಸಂದರ್ಭದಲ್ಲಿ ಅಥವಾ ಈ ಕಣಜದ ಹುಳ ಇತ್ಯಾದಿ ಶತ್ರುಗಳ ಕಾಟದಿಂದ ಈ ಹೊಸ ರಾಣಿ ಆದ್ದು ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭಿಸಿದ್ರು ಕೂಡ ಅದು ಕೆಲವೊಮ್ಮೆ ಪರಾರಿ ಆಗೋದಿದೆ. ಪಾಲು ಮಾಡಿದ 14-15 ದಿವಸ ಒಂದು ಲಾರ್ವಾಗಳಿರುವ ಏರಿಯನ್ನು ನೊಣಗಳಿಲ್ಲದ ಏರಿಯನ್ನು ಕೊಟ್ರೆ ಅದು ಚೆನ್ನಾಗಿ ಕೆಲಸ ಮಾಡ್ತದೆ, ಪರಾರಿ ಆಗೋದಿಲ್ಲ. ಮತ್ತೆ ಅದೇ ಈ ಪದೇ ಪದೇ ಎರಿಗಳನ್ನು ಪರೀಕ್ಷೆ ಮಾಡುವುದರಿಂದಲೂ ಕೂಡ ಕೆಲವೊಮ್ಮೆ ಪರಾರಿ ಆಗುದಿದೆ. ಪದೇ ಪದೇ ಪರೀಕ್ಷೆ ಮಾಡಬಹುದು, ಸಾಕಷ್ಟು ಮೊಟ್ಟೆ ಮರಿಗಳು ಇದ್ದಾಗ ಧಾರಾಳವಾಗಿ ಪರೀಕ್ಷೆ ಮಾಡಬಹುದು. ಈ ಜೇನುನೊಣಗಳ ಸ್ವಭಾವ ಏನು ಅಂದ್ರೆ ಪರಾರಿ ಆಗುವ ಮೊದಲೇ ಅದು ಕೆಲವು ದಿವಸಗಳ ಮೊದಲೇ ಮೊಟ್ಟೆ ಇಡುವುದನ್ನು ನಿಲ್ಲಿಸ್ತದೆ. ಈ ರಾಣಿ ನೊಣ ಮೊಟ್ಟೆ ಇಡುವುದನ್ನು ನಿಲ್ಲಿಸುವಂತೆ ಮಾಡ್ತದೆ ಈ ಕೆಲಸಗಾರ ನೊಣಗಳು. ಇಟ್ಟ ಮೊಟ್ಟೆಯಿಂದ ಮರಿಗಳು ಹೊರಬಂದ ನಂತರ ಅಂದ್ರೆ ಆ ಕೋಶದಿಂದ ಮರಿಗಳು ಹೊರಬಂದ ನಂತರವೇ ಅದು ಪರಾರಿ ಆಗೋದು. ಅದಕ್ಕರ ನಮ್ಮ ಜೇನು ಪೆಟ್ಟಿಗೆಗಳಲ್ಲಿ ಯಾವಾಗಲೂ ಕೂಡ ಲಾರ್ವಾ ಮೊಟ್ಟೆ ಮರಿಗಳಿರತಕ್ಕಂತಹ ಎರಿಗಳು ಇರುವಂತೆ ನಾವು ನೋಡ್ಕೊಳ್ಬೇಕು. ಒಂದೇ ಆ ರೀತಿಯ ಎರಿಗಳಿಲ್ಲದಿದ್ರೆ ಬೇರೆ ಪೆಟ್ಟಿಗೆಯಿಂದ ಈ ಹೇಳಿದಂತೆ ಒಂದು ಏರಿಯನ್ನು ಕೊಟ್ಟರೆ ಮತ್ತೆ ಅದು ರಾಣಿ ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭಿಸ್ತದೆ, ಅದರಲ್ಲಿ ಲಾರ್ವಾಗಳೆಲ್ಲ ಆಗ್ತವೆ, ಮೊಟ್ಟೆ ಮರಿಗಳಾಗ್ತವೆ, ಮತ್ತೆ ಪರಾರಿ ಆಗೋದಿಲ್ಲ. ಮತ್ತೆ ಕೆಲವೊಮ್ಮೆ ಈ ಹೊಗೆ ಬರುವ ಜಾಗ ಅದ ಆ ಜಾಗದಲ್ಲೆಲ್ಲ ಇಟ್ಟರೆ ಕುಟುಂಬ ಪರಾರಿ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ತಂಪಾದ ನೆರಳಿರತಕ್ಕಂತಹ ಮತ್ತೆ ಹೊಗೆ ಬಾರದ ಜಾಗದಲ್ಲಿ ಪೆಟ್ಟಿಗೆಗಳನ್ನು ಇಟ್ಟರೆ ಆ ಒಂದು ಇದರಿಂದಲೂ ಕೂಡ ಪರಾರಿ ಆಗೋದ್ರಿಂದಲೂ ಕೂಡ ತಡೆಯಬಹುದು. ಈಗ ಬೇರೆ ಬೇರೆ ಕಾರಣಗಳಿಗಾಗಿ ಪರಾರಿ ಆಗ್ತದೆ ಅಂತ ಹೇಳಿದ್ರಿ, ಬಹುಶಃ ವರ್ಷದಲ್ಲಿ ಇಂಥ ಸೀಸನ್ ಅಥವಾ ಸಮಯದಲ್ಲಿ ಆಗುವಂತಹದ್ದು ಅಂತ ಇದೆಯಾ ಅಥವಾ ಯಾವ ಸಮಯದಲ್ಲಿ ಕೂಡ ಪರಾರಿ ಆಗ್ತದ? ಈ ಮೊಟ್ಟೆ ಮರಿಗಳಿಲ್ಲದಂತಹ ಸಂದರ್ಭ ಅಂದ್ರೆ ಅದೇ ಪಾಲು ಮಾಡಿದ ಸಂದರ್ಭ, ರಾಣಿ ಹೊಸ ರಾಣಿ ಆದಾಗ ಅದರಲ್ಲಿ ಮೊಟ್ಟೆ ಇಡ್ಲಿಕ್ಕೆ ಪ್ರಾರಂಭಿಸಿದ ಸ್ವಲ್ಪ ದಿವಸ ಆಗ್ತದೆ, ಆ ಸಂದರ್ಭದಲ್ಲಿ ಪರಾರಿ ಆಗುದು ಜಾಸ್ತಿ ಸ್ವಲ್ಪ. ಮತ್ತೆ ಇನ್ನೂ ಹೆಚ್ಚು ಪರಾರಿ ಆಗುದು ಅಂದ್ರೆ ಮಳೆಗಾಲ, ಮಳೆಗಾಲದಲ್ಲಿ ತುಂಬಾ ಜೇನುನೊಣಗಳೆಲ್ಲ ಪರಾರಿ ಆಗುದು ಜಾಸ್ತಿ. ಮಳೆಗಾಲದ್ರೆ ಇವುಗಳಿಗೆ ಆಹಾರ ಇರೋದಿಲ್ಲ, ಆಹಾರ ಇಲ್ಲದ ಕಾರಣ ಸ್ವಲ್ಪ ಸ್ವಲ್ಪವೇ ಆಹಾರ ತಿಂದು ಇವುಗಳಿಗೆ ಶಕ್ತಿಯೇ ಕಡಿಮೆ ಆಗಿರ್ತದೆ. ಮತ್ತೆ ಶತ್ರುಗಳ ಹಾವಳಿ ಕೂಡ ಮಳೆಗಾಲದಲ್ಲಿ ಜಾಸ್ತಿ. ಈ ಉಳಿದ ಸಂದರ್ಭದಲ್ಲಿ ಶತ್ರುಗಳ ಹಾವಳಿ ಅಷ್ಟು ಇರೋದಿಲ್ಲ, ಅಂದ್ರೆ ಕುಟುಂಬ ಬಲಿಷ್ಠವಾಗಿರ್ತದೆ, ಅಂತಹ ಸಂದರ್ಭದಲ್ಲಿ ಶತ್ರುಗಳು ಕೂಡ ಕಡಿಮೆ. ಮಳೆಗಾಲದಲ್ಲಿ ಶತ್ರುಗಳು ಅಂದ್ರೆ ಮುಖ್ಯವಾಗಿ ಇದಕ್ಕೆ ತೊಂದರೆ ಕೊಡೋದು ಈ ಮಯಣದ ಹುಳ, ಈ ಮಯಣದ ಚಿಟ್ಟೆ. ಮಯಣದ ಚಿಟ್ಟೆ ಮಯಣವನ್ನು ತಿನ್ನೋಸ್ಕರ ಆ ಹುಳ ಬರೋದು, ಅಂದ್ರೆ ಮಯಣದ ಚಿಟ್ಟೆ ಬಂದು ಅಡಿಹಲಗೆಯಲ್ಲಿ ಮೊಟ್ಟೆ ಇರ್ತದೆ, ಆ ಮೊಟ್ಟೆಯಿಂದ ಹೊರಬಂದಂತಹ ಮರಿಗಳು ಅದು ಹುಳದ ರೀತಿಯಲ್ಲಿ ಇರ್ತದೆ, ಮೇಲಿಂದ ಬಿದ್ದಂತಹ ಎರಿಗಳ ಕಣಗಳನ್ನೆಲ್ಲ ತಿಂದು ತಿಂದು ಅದು ದಪ್ಪ ಆಗ್ತದೆ. ಈ ಮಳೆಗಾಲದಲ್ಲಿ ಜೇನುನೊಣಗಳಿಗೆ ಹೊರಗೆ ಹೋಗಿ ಕೆಲಸ ಮಾಡೋದು ಕೂಡ ಕಷ್ಟ ಆಗ್ತದೆ. ಅಡಿಹಲಗೆ ಬಿದ್ದಂತಹ ಇರಿಗಳ ಕಣಗಳನ್ನು ಕೂಡ ಸ್ವಚ್ಛ ಮಾಡುವುದು ಕೂಡ ಸ್ವಲ್ಪ ಕಡಿಮೆ, ಅಂತಹ ಸಂದರ್ಭದಲ್ಲಿ ಈ ಮಯಣದ ಹುಳಕ್ಕೆ ಅದು ತುಂಬಾ ಚೆನ್ನಾಗಿ ಆಗ್ತದೆ, ಅದು ಆ ಎರಿಗಳ ಕಣಗಳನ್ನು ತಿಂದು ದಪ್ಪ ಆಗ್ತದೆ, ಮೈಯನ್ನು ಬಳಸಿಕೊಳ್ಳುತ್ತದೆ, ಮತ್ತೆ ಅಲ್ಲಿಂದಲೇ ಮೇಲೆ ಹತ್ತಿ ಎರಿಗಳಿಗೆ ಹತ್ತಿ ಎರಿಗಳನ್ನು ತಿನ್ನಲಿಕ್ಕೆ ಪ್ರಾರಂಭಿಸ್ತದೆ. ಎರಿಗಳನ್ನು ತಿಂದು ಈ ರೇಷ್ಮೆ ಗೂಡಿನ ತರಹ ಅದರಲ್ಲಿ ಸ್ವಲ್ಪ ಬಲೆ ಬಲೆಯಾಗಿ ಕಟ್ಟಲಿಕ್ಕೆ ಪ್ರಾರಂಭಿಸಿದೆ ಎರಿಗಳಲ್ಲಿ. ಆ ಸಂದರ್ಭದಲ್ಲಿ ನೊಣಗಳಿಗೆ ತುಂಬಾ ಉಪದ್ರ ಆಗ್ತದೆ, ಅದು ಪಕ್ಕದ ಎರಿಗೆ ಹೋಗ್ತದೆ ಈ ಎರಿಯನ್ನು ಬಿಟ್ಟು. ಇದು ಮಯಣದ ಚಿಟ್ಟೆಗೆ ತುಂಬಾ ಅನುಕೂಲ ಆಗ್ತದೆ, ಅದು ಮತ್ತೆ ಪುನಃ ಆಕ್ರಮಿಸ್ತದೆ ಎರಿಯನ್ನು. ಈ ರೀತಿ ಎರಿಯನ್ನು ಆಕ್ರಮಿಸಿ ಮಯಣದ ಹುಳ ಜಾಸ್ತಿ ಆದ ಕೂಡಲೇ ಅದರ ಮೈಯಿಂದ ವಿಪರೀತ ಶಾಖ ಹೊರಹೊಮ್ಮುತ್ತದೆ. ಈ ನಾವು ಕೈ ಹಾಕಿದಾಗಲೇ ನಮಗೆ ಬಿಸಿ ಬಿಸಿ ಆಗ್ತದೆ ಅಂತಹ ಸಂದರ್ಭದಲ್ಲಿ, ಅದೇ ಜೇನುನೊಣಗಳಿಗೆ ಶಾಖವನ್ನು ತಡಿಲಿಕ್ಕಾಗದೆ ಮೊಟ್ಟೆ ಮರಿಗಳು ಸಾಯ್ತವೆ, ಮತ್ತೆ ಕುಟುಂಬ ಪೆಟ್ಟಿಗೆಯನ್ನು ಬಿಟ್ಟು ಪರಾರಿ ಆಗ್ತದೆ. ಆ ರೀತಿ ಪರಾರಿ ಆಗದಂತೆ ಮಾಡಲಿಕ್ಕೆ ಮಳೆಗಾಲದಲ್ಲಿ ಸರಿ 10-15 ದಿವಸಗಳಿಗೊಮ್ಮೆ ಅಡಿಹಲಕ್ಕಿನ್ನು ನಾವು ದೃಶ್ಯನ ಸಹಾಯದಿಂದ ಸ್ವಚ್ಛಗೊಳಿಸ್ತಾ ಇರಬೇಕು. ಕೃಷ್ಣ ಭಟ್ರು, ಈ ಹಂತದಲ್ಲಿ ಇನ್ನೊಂದು ಪ್ರಶ್ನೆಯನ್ನು ನಾನು ಸೇರಿಸ್ತೇನೆ. ಈಗ ಈ ಪರಾರಿ ಆಗುವಂತಹ ಒಂದು ಮುನ್ಸೂಚನೆಯನ್ನ ಹೇಗೆ ನಾವು ಗ್ರಹಿಸಬಹುದು ಅಂತ, ಈಗ ರೈತರು ಹೇಗೆ ಗ್ರಹಿಸಬಹುದು ಇದನ್ನ? ಅದೇ ಪರಾರಿ ಆಗುವ ಮುನ್ಸೂಚನೆಯನ್ನು ನಮಗೆ ಹೊರಗಿನಿಂದಲೇ ಗ್ರಹಿಸಲಿಕ್ಕೆ ಆಗ್ತದೆ. ಅಂದ್ರೆ ಎಲ್ಲಾ ಸಂದರ್ಭಗಳಲ್ಲಿ ಮಳೆಗಾಲದಲ್ಲಿ ಕೂಡ ತೆಂಗು ಎಲ್ಲ ಇರುವ ಪ್ರದೇಶದಲ್ಲಿ ಕಾಲಿಗೆ ಪರಾಗವನ್ನು ಹಿಡಿಸಿಕೊಂಡು ಬರ್ತವೆ, ಎರಡು ಪರಾಗಗಳ ಏನು ಚೀಲಗಳಿರ್ತವೆ, ಅದರಲ್ಲಿ ಪರಾಗ ತೆಕ್ಕೊಂಡು ಬರೋದು ಕಾಣ್ತದೆ ನಿಮಗೆ ಹೊರಗಿನ ನೋಡಿದಾಗ. ಆ ರೀತಿ ಪರಾಗ ತೆಕ್ಕೊಂಡು ಬರೋದಿಲ್ಲ ಅಂತಾದ್ರೆ ಒಳಗಡೆ ಮೊಟ್ಟೆ ಇಲ್ಲ, ಮರಿಗಳಿಲ್ಲ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಮೊಟ್ಟೆ ಇಲ್ಲದಾಗ ಇದು ಪರಾರಿ ಆಗೋದು ನಿಶ್ಚಿತ. ಅಂತಹ ಸಂದರ್ಭದಲ್ಲಿ ನಾವು ಎರಿಗಳನ್ನು ತೆಗೆದು ಪರೀಕ್ಷಿಸಿದಾಗ ಅದರಲ್ಲಿ ಮೊಟ್ಟೆ ಮರಿಗಳು ಇರುವುದಿಲ್ಲ, ಕೂಡಲೇ ನಾವು ಬೇರೊಂದು ಪೆಟ್ಟಿಗೆಯಿಂದ ಒಂದು ನೊಣರಹಿತವಾದಂತಹ ಎರಿಯನ್ನು ಕೊಟ್ಟು ಅದನ್ನು ಕಾಪಾಡಬಹುದು ಅಂತಹ ಸಂದರ್ಭದಲ್ಲಿ. ಅಂದ್ರೆ ನಿಮಗೆ ಇಂತಹ ಸಂದರ್ಭದಲ್ಲಿ ಪೆಟ್ಟಿಗೆಯನ್ನ ವಾರಕ್ಕೆ ಒಂದ್ಸರಿ ಆದ್ರೂ ಪರೀಕ್ಷಿಸ್ತಾ ಇರ್ಬೇಕಾ ಹೇಗೆ? ಹೌದು, ಮಳೆಗಾಲದಲ್ಲಿ ನಾವು ಎರಿಯನ್ನು ತೆಗೆದು ಪರೀಕ್ಷಿಸಬಾರದು, ಅಡಿಹಲಗೆ ಮಾತ್ರ ಪರೀಕ್ಷಿಸಬೇಕು ಮತ್ತು ಹೊರಗಿನಿಂದ ನೋಡ್ತಾ ಇರ್ಬೇಕು. ಮಳೆಗಾಲದಲ್ಲಿ ನೀವು ಎರಿಯನ್ನು ತೆಗೆದು ಪರೀಕ್ಷಿಸಿದಾಗ ಆ ಮೊಟ್ಟೆ ಮರಿಗಳಿಗೆ ತಂಪಾದ ವಾತಾವರಣದಿಂದ ತೊಂದರೆಯಾಗಿ ಪರಾರಿ ಆಗೋದು ನಿಶ್ಚಿತ. ನಾವು ಎರಿಯನ್ನು ಪರೀಕ್ಷಿಸಬೇಕಾದ ಯಾವಾಗ ಅಂದ್ರೆ ಬದಿಯ ಎರಿಗಳಲ್ಲಿ ಸಿಕ್ಕಾಪಟ್ಟೆ ಈ ಮಯಣದ ಹುಳ ಜಾಸ್ತಿ ಆದ್ರೆ, ಅಂದ್ರೆ ಅದು ಅಡಿಹಲಗೆಯಲ್ಲಿ ನಮಗೆ ಗೊತ್ತಾಗ್ತದೆ ಈ ಜಿರಳೆ ಹಿಕ್ಕೆ ತರ ಒಂದು ಹಿಕ್ಕೆ ಬಿದ್ದಿರ್ತದೆ, ಅದು ಮಯಣವನ್ನು ತಿನ್ನಲಿಕ್ಕೆ ಪ್ರಾರಂಭಿಸಿದವೆ ಈ ಮಯಣದ ಹುಳ ಅಂತ ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗ್ತದೆ. ಅಂತಹ ಸಂದರ್ಭದಲ್ಲಿ ಬದಿಯ ಏರಿಯನ್ನು ಮಾತ್ರ ತೆಗೆದು ನೋಡ್ಬೇಕು, ಮಧ್ಯದ ಏರಿಗಳಿಗೆ ಮಯಣದ ಹುಳ ಪ್ರಾರಂಭದಲ್ಲಿ ಬಂದಿರೋದಿಲ್ಲ. ಆ ಬದಿಯ ಏರಿಯನ್ನು ಹುಳ ಬಂದಿದ್ರೆ ಅದನ್ನು ತುಂಡು ಮಾಡಿ ಬಿಸಾಡ್ಬೇಕು. ಈಗ ಪಾಲಾಗುವಿಕೆಗೂ ಈ ಪರಾರಿ ಆಗುವುದಕ್ಕೂ ಏನು ವ್ಯತ್ಯಾಸ ಇದೆ, ಮತ್ತು ಪಾಲಾಗುವುದಕ್ಕಿಂತ ಪೂರ್ವಭಾವಿಯಾಗಿ ಒಂದಷ್ಟು ರಾಣಿ ಕಣಗಳು ಇರುವುದನ್ನು ಕೂಡ ನಾವು ಗಮನಿಸಬಹುದು ಅಂತ, ಏನೇನು ವ್ಯತ್ಯಾಸ ಇದೆ ಇದರಲ್ಲಿ? ಪಾಲಾಗುವುದಂದ್ರೆ ನಮ್ಮ ಕುಟುಂಬ ಅರ್ಧ ಭಾಗ ಅಥವಾ ಮುಕ್ಕಾಲು ಭಾಗ ಹೊರಟು ಹೋಗುದು, ಅಂದ್ರೆ ರಾಣಿಯಲ್ಲಿ ಒಂದು ಪೆರಮೋನ್ ಎನ್ನುವ ಒಂದು ರಸ ಸ್ರಾವವಾಗ್ತಾ ಇರ್ತದೆ. ಹೌದು, ಕೆಲಸಗಾರ ನೊಣಗಳಿಗೆ ಪೆರಮೋನ್ ಬೇಕೇ ಬೇಕು, ಆ ಪೆರಮೋನ್ ನಕ್ಕುತ್ತಾ ಅವಳು ಉತ್ಸಾಹದಿಂದ ಕೆಲಸ ಮಾಡ್ತಾ ಇರ್ತವೆ. ಈ ಕುಟುಂಬ ಏನು ಸಾಕಷ್ಟು ಪರಾಗ ಪುಷ್ಪರಸಗಳು ಸಿಕ್ಕಿದಾಗ ಕುಟುಂಬ ಬಲಿಷ್ಠವಾಗ್ತದೆ. ಕುಟುಂಬದಲ್ಲಿ ಅಂದರೆ ನೊಣಗಳ ಸಂಖ್ಯೆ ಜಾಸ್ತಿ ಆದಾಗ ಈ ರಾಣಿ ಹುಳದ ಪೆರಮೋನ್ ಎನ್ನುವುದು ಅದಕ್ಕೆ ಸಾಕಾಗುವುದಿಲ್ಲ. ಮೊದಲೇ ಅವುಗಳು ಮೊದಲಿಗೆ ಗಂಡು ನೊಣಗಳನ್ನು ತಯಾರು ಮಾಡುವ ಕೋಶಗಳನ್ನು ತಯಾರು ಮಾಡ್ತವೆ, ರಾಣಿಯನ್ನು ಪ್ರೇರೇಪಿಸುತ್ತದೆ, ಗಂಡು ಮೊಟ್ಟೆ ಅದರಲ್ಲಿ ಇರುತ್ತದೆ, ಗಂಡು ನೊಣಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ. ಗಂಡು ನೊಣಗಳಾಗಿ ಸುಮಾರು ಒಂದು ತಿಂಗಳಾಗುವಾಗ ಮತ್ತೆ ರಾಣಿ ಕೋಶವನ್ನು ತಯಾರು ಮಾಡುತ್ತವೆ, ರಾಣಿಗೆ ಪ್ರೇರೇಪಿಸ್ತವೆ ಅದರಲ್ಲಿ ಮೊಟ್ಟೆ ಇಡ್ಲಿಕ್ಕೆ. ಅದಕ್ಕೆ ರಾಜಶಾಹಿ ರಸವನ್ನು ಕೊಟ್ಟು ದೊಡ್ಡದು ಮಾಡಿ ರಾಣಿ ಕಣಗಳನ್ನಾಗಿ ತಯಾರು ಮಾಡ್ತವೆ. ರಾಣಿ ಕಣದಿಂದ ರಾಣಿಯು ಹೊರಗೆ ಬರಲಿಕ್ಕೆ ಇನ್ನೊಂದು ಎರಡು ದಿವಸ ಇರುವಾಗಲೇ, ಅಂದ್ರೆ ರಾಣಿ ಹೊರ ಬಂದ ನಂತರ ಪಾಲಾಗುವುದಲ್ಲ, ಇನ್ನೊಂದೆರಡು ದಿವಸ ಇರುವಾಗಲೇ ಈ ರಾಣಿ ನೊಣದ ಪೆರಮೋನ್ ಸಾಕಾಗದಿದ್ದಾಗ ಪಾಲಾಗ್ಲಿಕ್ಕೆ ಪ್ರಯತ್ನಿಸ್ತವೆ. ರಾಣಿ ಕಣ ಏನು ಇದು ಕೋಶದಿಂದ ಹೊರ ಬರಲಿಕ್ಕೆ ಒಂದು ದಿವಸ ಅಥವಾ ಎರಡು ದಿವಸ ಇರುವಾಗಲೇ ಒಂದು ಅರ್ಧ ಭಾಗ ನೊಣ ಅಥವಾ ಮುಕ್ಕಾಲು ಭಾಗ ನೊಣಗಳು ಈ ರಾಣಿ ಹಳೆ ರಾಣಿಯನ್ನು ತೆಕ್ಕೊಂಡು ಪರಹಾರಿ ಆಗ್ತದೆ, ಅಂದ್ರೆ ಪಾಲಾಗಿ ಹೋಗ್ತದೆ. ಇಲ್ಲಿ ಅರ್ಧ ಭಾಗ ಅಥವಾ ಕಾಲು ಭಾಗ ನೊಣಗಳು ನಮ್ಮಲ್ಲಿ ಇರ್ತವೆ. ರಾಣಿಯು ಕೋಶದಿಂದ ಹೊರ ಬಂದಾಗ ನಮಗೆ ಮತ್ತೆ ಪುನಃ ಅದು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ. ಪರಾರಿ ಆಗುದಂದ್ರೆ ಪೆಟ್ಟಿಗೆ ಖಾಲಿಯಾಗಿ ಹೋಗುದು ನೊಣಗಳು, ಮತ್ತೆ ನಮಗೆ ಅದರಲ್ಲಿ ಏನು ಸಿಗೋದಿಲ್ಲ. ಹಾಗೆ ಪರಾರಿಯಾಗು ಇಂಥ ದಿವಸ ಈಗ ಇವತ್ತು ಬೆಳಿಗ್ಗೆ ಅದು ಪರಾರಿ ಆಗಬಹುದು ಅಂತ ಒಂದು ಮುನ್ಸೂಚನೆ ಸಿಗ್ತದೆ ಅದೇ ದಿವಸ ಬೆಳಿಗ್ಗೆ? ಹೌದು ಸಿಗ್ತದೆ. ಆಗುವ ಮೊದಲೇ ನೊಣಗಳು ಸ್ವಲ್ಪ ಪೆಟ್ಟಿಗೆಗೆ ಸ್ವಲ್ಪ ಏನು ವೃತ್ತಾಕಾರದಲ್ಲಿ ಸುತ್ತುತ್ತಾ ಇರ್ತವೆ. ಬೆಳಿಗ್ಗೆ ಸಾಮಾನ್ಯವಾಗಿ 11 ಗಂಟೆ ಒಳಗಡೆ ಪರಾರಿ ಆಗ್ತದೆ. ಪರಾರಿ ಆಗುವ ನೊಣಗಳು ಮಧ್ಯಾಹ್ನ ನಂತರ ಪರಾರಿ ಆಗುದು ಅಂತ ಉರಿ ಇರುವೆ ಬಂದ್ರೆ ಮಾತ್ರ, ಉಂದ್ರೆಯಿಂದಾಗಿ ಪರಾರಿ ಆಗುದಿದ್ರೆ ಸುಮಾರು 10-11 ಗಂಟೆ ಒಳಗಡೆ ಪರಾರಿ ಆಗ್ತದೆ. ಬೆಳಿಗ್ಗೆ ಒಂದು 8-8:30 ನಾವು ನೋಡಿದಾಗ ಅದಕ್ಕೆ ಸುತ್ತ ಬರ್ತಾ ಇರ್ತವೆ, ಅಂದ್ರೆ ವೃತ್ತಾಕಾರದಲ್ಲಿ ಸುತ್ತುತ್ತವೆ. ಮತ್ತೆ ಒಂದ್ಸಲ ಹೊರಗೆ ತುಂಬಾ ನೊಣಗಳು ಬಂದು ಮತ್ತೆ ಪುನಃ ಒಳಗೆ ಹೋಗ್ತವೆ. ಆ ಸಂದರ್ಭದಲ್ಲಿ ನಾವು ರಾಣಿ ತಡೆಗೇಟನ್ನ ಅಳವಡಿಸಿದ್ರೆ ಮತ್ತೆ ಪರಾರಿ ಆಗದಂತೆ ತಡೆಯಬಹುದು. ಮತ್ತೆ ಅದರೊಳಗಡೆ ಏನು ತೊಂದರೆ ಇದೆ ಅನ್ನೋದನ್ನು ಗಮನಿಸಿಕೊಂಡು ಅದಕ್ಕೆ ಪರಿಹಾರವನ್ನು ಕೂಡ ಮಾಡಬಹುದು. ಇರುವೆ ಅಥವಾ ಇನ್ನು ಹಲ್ಲಿ ಕೆಲವೊಮ್ಮೆ ಒಳಗೆ ಸೇರಿರುತ್ತದೆ, ಅದರಿಂದಾಗಿ ಅಥವಾ ಇನ್ನು ಮೊಟ್ಟೆ ಮರಿಗಳಿಲ್ಲದಿದ್ರೆ ಮೊಟ್ಟೆ ಮರಿ ಕೊಡುವುದು, ಈ ರೀತಿಯಾಗಿ ನಾವು ಅದನ್ನು ಮತ್ತೆ ಪುನಃ ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ಮೊದಲೇ ಪ್ರಾರಂಭದಲ್ಲಿ ರಾಣಿ ಹೊರಗೆ ಹೋಗುದಿಲ್ಲ, ಕೆಲಸಗಾರ ನೊಣಗಳು ಹೊರಗೆ ಹೋಗಿ ರಾಣಿಗೆ ಪ್ರಚೋದನೆ ಕೊಡುತ್ತವೆ ಸುತ್ತು ವೃತ್ತಾಕಾರದಲ್ಲಿ ಸುತ್ತುತ್ತಾ ಸುತ್ತುತ್ತಾ. ಸಾಮಾನ್ಯವಾಗಿ ಈ ಪ್ರದೇಶವನ್ನು ಗುರುತಿಸಿಕೋಸ್ಕರ ಹೊರ ಹಾರತಕ್ಕಂತಹ ನೊಣಗಳ ಹಾರಾಟವೇ ಬೇರೆ, ಈ ಪರಾರಿ ಆಗ್ಲಿಕ್ಕೆ ಅಥವಾ ಪಾಲಾಗ್ಲಿಕ್ಕೆ ಹೋಗುವ ಸಂದರ್ಭದ ನೊಣಗಳ ಹಾರಾಟವೇ ಬೇರೆ. ಅದನ್ನ ಅನುಭವದಿಂದ ನಮಗೆ ಗೊತ್ತಾಗುತ್ತೆ. ಅಂತ ಸಂದರ್ಭದಲ್ಲಿ ನಾವು ಗೇಟ್ ಅನ್ನು ಅಳವಡಿಸಿದ್ರೆ, ಈ ಪಾಲಾಗುವ ಸಂದರ್ಭದಲ್ಲಿ ರಾಣಿ ತಡೆಗೇಟ್ ಅನ್ನು ಅಳವಡಿಸಿದ್ರೆ ರಾಣಿ ಒಳಗಡೆ ಉರಿಯುತ್ತದೆ, ಹೊರಗೆ ಹೋದಂತಹ ನೊಣಗಳೆಲ್ಲ ಮತ್ತೆ ಒಳಗೆ ಬರ್ತವೆ. ಅಂತ ಸಂದರ್ಭದಲ್ಲಿ ಒಳಗಿರತಕ್ಕಂತಹ ರಾಣಿ ಕಣಗಳನ್ನು ತೆಗೆದ್ರೆ ಮತ್ತೆ ಪುನಃ ಪಾಲಾಗುವ ಪ್ರಮೇಯ ಕಡಿಮೆ. ಈಗ ಒಂದು ದಿವಸ ಪರಾರಿ ಆಗುವುದನ್ನ ತಪ್ಪಿಸಿಕೊಂಡ್ರೆ ಮರುದಿವಸ ಮತ್ತೆ ಪ್ರಯತ್ನ ಪಡ್ತವೋ ಪರಾರಿ ಹೋಗಿಬಿಡು ಇವತ್ತು ಅಂತ? ಮರುದಿವಸ ಮತ್ತೆ ಪ್ರಯತ್ನ ಪಡ್ತೇವೆ. ಅಂದ್ರೆ ನಾವು ಆ ಪರಾರಿ ಆಗ್ಲಿಕ್ಕೆ ಕಾರಣಗಳನ್ನು ನೋಡಿ ಅದನ್ನು ಪರಿಹರಿಸಿದ್ರೆ ಮತ್ತೆ ಪರಾರಿ ಆಗೋದಿಲ್ಲ. ಇರುವೆ ಮತ್ತೆ ಕಣಜದ ಹುಳ ಅಥವಾ ಈ ಎರಿಯಲ್ಲಿ ಮೊಟ್ಟೆ ಮರಿಗಳಿರೋದಿಲ್ಲ. ಮುಖ್ಯವಾಗಿ ಆ ಮೊಟ್ಟೆ ಮರಿಗಳನ್ನು ನಾವು ಕೊಟ್ಟ ಕೂಡಲೇ ಮರುದಿವಸದಿಂದ ಎಂದಿನಂತೆ ಉತ್ಸಾಹದಿಂದ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭಿಸ್ತವೆ. ಈಗ ಒಂದು ಸಾರಿ ಕುಟುಂಬದಿಂದ ಹೊರ ಬಂದಂತಹ ಈ ಜೇನು ಹುಳಗಳನ್ನ ಅವುಗಳ ಒಂದು ಬಿಹೇವಿಯರ್, ಅವರ ಒಂದು ಪ್ರವೃತ್ತಿ ಹೇಗಿರ್ತವೆ ಮತ್ತು ಸುತ್ತಮುತ್ತ ಅಲ್ಲೇ ಎಲ್ಲಾದರೂ ವಾಸ ಮಾಡ್ತಾವ ಹೇಗೆ? ಹೌದು, ಯಾವುದೇ ಕುಟುಂಬ ಪರಾರಿ ಆಗುದಾಗಲಿ ಪಾಲಾಗುದಾಗಲಿ ಈ ಪೆಟ್ಟಿಗೆಯಿಂದ ಹೊರ ಬಂದಂತಹ ಕುಟುಂಬ ಪಕ್ಕದ ಒಂದು ಮರದ ರೆಂಬೆಯಲ್ಲಿ ಮರದ ಗೆಲ್ಲಿನಲ್ಲಿ ಗುಂಪಾಗಿ ಕುಳಿತಿರ್ತವೆ. ಸುಮಾರು 1-2 ಗಂಟೆ ಕುಳಿತಿರ್ತದೆ, ಕೆಲವು 1 ದಿವಸ ಕುಳಿತಿರೋದು ಇದೆ. ಕೆಂಪಿರುವೆ ಕೆಂಜಿರುವೆಯ ಉಪದ್ರ ಇಲ್ಲದಿದ್ರೆ 1 ದಿವಸ ಕೂತ್ಕೊಳ್ಳೋದಿದೆ, ಮತ್ತೆ ಅದು ಗೂಡನ್ನು ಹುಡುಕಿ ಇಲ್ಲಿಂದ ಹೋಗಿ ಗೂಡಿನಲ್ಲಿ ಕೂತ್ಕೊಳ್ತದೆ. ಅಂತಹ ಸಂದರ್ಭದಲ್ಲಿ ಆ ಕೂತ ಕುಟುಂಬವನ್ನು ಮತ್ತೆ ನಾವು ಹಿಡಿದು ಹಾಕ್ಲಿಕ್ಕೆ ಆಗುತ್ತದೆ, ಇದರಲ್ಲೇ ಕುಳಿತ ಕುಟುಂಬವನ್ನು. ಅದೇ ತಕ್ಷಣಕ್ಕೆ ಮತ್ತೆ ಇನ್ನೊಂದು ಪೆಟ್ಟಿಗೆಗೆ ಅದನ್ನು ಸೇರಿಸಬಹುದು. ಹೌದು, ಇನ್ನೊಂದು ಪೆಟ್ಟಿಗೆಗೆ ಅದನ್ನು ಸೇರಿಸಬಹುದು. ಸೇರಿಸುವಾಗ ಅದಕ್ಕೊಂದು ಎರಿಯನ್ನು ಕೊಡುವುದು ಅಗತ್ಯ. ಎರಿ ಕೊಟ್ಟರೆ ಮತ್ತೆ ಪುನಃ ಅದು ಪರಾರಿ ಆಗುದಿಲ್ಲ, ಉತ್ಸಾಹದಿಂದ ಕೆಲಸ ಮಾಡುತ್ತದೆ. ಸಾಮಾನ್ಯವಾಗಿ ಹೇಳುವಂತಹದ್ದು ಈ ಪೆಟ್ಟಿಗೆ ಜೇನು ಹುಳದ ಒಂದು ಪ್ರವೃತ್ತಿಯೇ ಹಾಗೆ ಅಂತ, ಪರಾರಿ ಆಗುವಂತಹ ಒಂದು ಗುಣವನ್ನು ಹೊಂದಿದೆ ಅಂತ ಹೇಳಿ. ಆ ಮುಜಂಟಿ ಜೇನು ಅಥವಾ ಈ ಮೆಲಿಫೆರಕ್ಕೂ ಕೂಡ ಇಂತಹ ಒಂದು ಅಭ್ಯಾಸ ಇದೆಯೋ ಅಥವಾ ಬರೀ ಇದರಲ್ಲಿ ಜಾಸ್ತಿಯೇ ಇದು? ಮೊಜಂಟಿ ಜೇನು ಪರಾರಿ ಆಗುದಿಲ್ಲ, ಪಾಲಾಗುದು ಮಾತ್ರ. ಪರಾರಿ ಆಗುದು ಒಂದು ಇರುವೆ ಬಂದ್ರೆ ಮಾತ್ರ ಪರಾರಿ ಆಗುದು. ಪರಾರಿ ಆಗುವ ಚಟ ಮೊಜಂಟಿ ಜೇನಿಗಿಲ್ಲ. ಮೆಲಿಫೆರಕ್ಕೂ ಕೂಡ ಪರಾರಿ ಆಗುವ ಚಟ ಸ್ವಲ್ಪ ಕಡಿಮೆ ಇದೆ, ಪಾಲಾಗುದೆಲ್ಲ ಇದೆ. ಅಂತೂ ಮೆಲಿಫೆರದ ಬಗ್ಗೆ ವಿಶೇಷ ಅನುಭವ ನನಗಿಲ್ಲ. ಸರಿ ಸರಿ, ಪರಾರಿ ಆಗುದಿಲ್ಲ ಅಂತ ಹೇಳ್ತಾರೆ. ಈಗ ಸಾಕಷ್ಟು ಒಂದು ಮುಂಜಾಗ್ರತೆ ಕ್ರಮವನ್ನು ಅನುಸರಿಸಿದ್ರೆ ಈ ಪರಾರಿ ಆಗುವುದನ್ನ ತಪ್ಪಿಸಬಹುದು ಅಂತ ಹೇಳ್ತೀರಿ ನೀವು? ಹೌದು, ಪರಾರಿ ಆಗುವುದನ್ನು ತಪ್ಪಿಸಬಹುದು. ಮುಖ್ಯವಾಗಿ ಈ ಮಳೆಗಾಲದಲ್ಲಿ ಆಹಾರ ಕೊಡ್ತಾ ಇರಬೇಕು. ಅದರಲ್ಲಿ ಆಹಾರ ಇದ್ರೂ ಕೂಡ ನಾವು ಆಹಾರ ಕೊಡ್ತಾ ಇದ್ರೆ ರಾಣಿ ಮೊಟ್ಟೆ ಇಡ್ತಾ ಇರ್ತದೆ. ಎಲ್ಲಿಯ ತನಕ ಕೂಡಿನೊಳಗಡೆ ಮೊಟ್ಟೆ ಮರಿಗಳು ಇರ್ತಾವ ಅಲ್ಲಿಯ ತನಕ ಕುಟುಂಬ ಪರಾರಿ ಆಗುದಿಲ್ಲ. ಮೊಟ್ಟೆ ಮರಿಗಳಿರುವಂತ ಯಾವಾಗಲೂ ಮೊಟ್ಟೆ ಮರಿಗಳು ಇರುವಂತೆ ನೋಡ್ಕೊಳ್ಬೇಕು ನಾವು. ಅದಕ್ಕೋಸ್ಕರ ಮಳೆಗಾಲದಲ್ಲಿ ಆಹಾರ ಕೊಡ್ತಾ ಇರ್ಬೇಕು. ಆಹಾರದ ಅಭಾವದ ಕಾಲದಲ್ಲಿ ಒಂದಿಷ್ಟು ಒಂದು ಸಕ್ಕರೆ ಮತ್ತು ನೀರನ್ನು ಮಿಶ್ರ ಮಾಡಿ ಕೊಟ್ಟಾಗ ಕುಟುಂಬ ಬಲಿಷ್ಠವಾಗಿರ್ತದೆ ಯಾವಾಗ. ಮತ್ತೆ ಬಲಿಷ್ಠ ಕುಟುಂಬಕ್ಕೆ ಕಣಜದ ಹುಳ ಅಥವಾ ಮಾಯಣದ ಹುಳ ಇತ್ಯಾದಿಗಳ ಕಾಟ ಕೂಡ ಕಡಿಮೆ. ಮತ್ತೊಂದು ದೊಡ್ಡ ತೊಂದರೆ ಅಂದ್ರೆ ತಾಯಿ ಸಾಕುದ್ರೋಡು, ಅದಕ್ಕೆ ಪರಿಹಾರ ಇಲ್ಲವೇನೋ ಅಂತ ಅನ್ನಿಸ್ಬಹುದು. ಸದ್ಯದ ಪರಿಸ್ಥಿತಿ ಹೇಗುಂಟು? ಈಗ ಎಲ್ಲಾ ಕಡೆ ಉಂಟು ತಾಯಿ ಸಾಕುದ್ರೋಡು ರೋಗದ ಕಾಣಿಸ್ತಾ ಉಂಟು. ಅಂದ್ರೆ ಒಂದೇ ಕಡೆ ಎಲ್ಲಾ ಪೆಟ್ಟಿಗೆಗಳನ್ನು ಇಡದಕ್ಕಿಂತ ಒಂದು ಹತ್ತು ಪೆಟ್ಟಿಗೆಗಳನ್ನು ಒಂದೊಂದು ಕಡೆ ಇಟ್ಟರೆ ಈ ರೋಗ ಬಂದ ಒಂದು 10 ಕುಟುಂಬ ಹೋಗ್ಬಹುದು. ಒಂದು ಕಡೆಯದ್ದು ಮತ್ತೊಂದು ಕಡೆಯದ್ದಾದ್ರೂ ಉಳಿಕೆ ಆಗ್ಬಹುದು. ರೋಗ ಬರದಂತೆ ನಾವು ತಡೆಯಬಹುದು, ಆದ್ರೆ ಬಂದ ರೋಗವನ್ನು ಏನು ಮಾಡ್ಲಿಕ್ಕೂ ಸಾಧ್ಯ ಇಲ್ಲ. ಆ ಪೆಟ್ಟಿಗೆಯನ್ನು ಮತ್ತೆ ಆಸೆ ಬಿಡಬೇಕಷ್ಟೇ. ಬೇರೆ ಪೆಟ್ಟಿಗೆ ಹರಡದಂತೆ ನಾವು ಸ್ವಲ್ಪ ಕೈಗೆ ಸೋಪ್ ಹಾಕಿ ಆ ಪೆಟ್ಟಿಗೆಯನ್ನು ಪರೀಕ್ಷೆ ಮಾಡಿದ ನಂತರ ಸೋಪ್ ಹಾಕಿ ತೊಳೆಯುವುದು, ಆ ಟೂಲ್ಸ್ ಅನ್ನೆಲ್ಲ ಚೋರಿಯನ್ನೆಲ್ಲ ತೊಳ್ಕೊಂಡು ಮತ್ತೊಂದು ಪೆಟ್ಟಿಗೆಯನ್ನು ಮುಟ್ಟಿದ್ರೆ ಹೀಗೆ ಸ್ವಲ್ಪ ಹರಡುವುದನ್ನು ತಪ್ಪಿಸಬಹುದು. ಅಥವಾ ಆ ಪೆಟ್ಟಿಗೆಯನ್ನು ರೋಗ ಬಂದ ಪೆಟ್ಟಿಗೆಯನ್ನು ದೂರ ಎಲ್ಲಿಯಾದರೂ ತಕೊಂಡು ಹೋಗಿ ಇಡಬೇಕು. ಈಗ ಈ ವರ್ಷದ ಮಳೆಯ ಬಹಳ ಸುದೀರ್ಘವಾದಂತಹ ಮಳೆಗಾಲ ಈ ವರ್ಷದ್ದು, ಇದರಿಂದಾಗಿ ಪರಾರಿ ಆಗುವ ಪ್ರಮಾಣ ಜಾಸ್ತಿ ಆಗಿದೆಯೋ ಕಡಿಮೆ ಆಗಿದೆಯಾ? ಜಾಸ್ತಿ ಆಗಿದೆ, ಪರಾರಿ ಆಗುವ ಪ್ರಮಾಣ ಜಾಸ್ತಿ ಆಗಿದೆ. ಅಂದ್ರೆ ಏಪ್ರಿಲ್ ತಿಂಗಳಿನ ಜೇನುತುಪ್ಪವೇ ಇಲ್ಲ ಈ ಸಲ. ಕುಂಟುಂಬದಲ್ಲಿ ಜೇನುತುಪ್ಪ ಸ್ವಲ್ಪವೂ ಸಿಗಲಿಲ್ಲ. ಇಲ್ಲದಿದ್ರೆ ಏಪ್ರಿಲ್ ತಿಂಗಳಿನಲ್ಲಿ ಏನು ಸಿಕ್ಕಾಪಟ್ಟೆ ಜೇನು ಸಿಗುವ ಸಮಯ ನಮಗೆಲ್ಲ. ಏಪ್ರಿಲ್ ತಿಂಗಳಿನ ಜೇನೇ ಇಲ್ಲ. ಆದ್ರಿಂದ ಆಹಾರ ಕೂಡ ಪರಾಗ ಇತ್ಯಾದಿಗಳು ಕೂಡ ನೊಣಗಳಿಗೆ ಕಡಿಮೆ ಆಗಿದೆ. ಕುಟುಂಬ ಪರಾರಿ ಆದ್ರೆ ಜಾಸ್ತಿ ಈ ಸಲ ಮಳೆಗಾಲದಲ್ಲಿ. ಎಷ್ಟು ಜಾಗ್ರತೆ ಮಾಡಿದ್ರು ಕೂಡ ಕೆಲವೊಮ್ಮೆ ಪರಾರಿ ಆಗಿ ಹೋಗುತ್ತದೆ ಅದು. ಇನ್ನು ಏನಿಲ್ಲ, ಈ ಕಣಜದ ಹುಳ ಕೂಡ ಪರಾರಿಗೆ ಕಾರಣ ಆಗ್ತದೆ. ಕಣಜದ ಹುಳ ಬಾರದಂತೆ ದೊಡ್ಡ ರಾಣಿ ತಲೆಗೇಟನ್ನು ಅಳವಡಿಸಬಹುದು, ಅಥವಾ ತರಿಗೆಯ ಬಲೆಯನ್ನು ಕೂಡ ಎದುರುಗಡೆ ಅಳವಡಿಸಿದಾಗ ನೊಣಗಳು ಮಾತ್ರ ಹೋಗಿ ಬಂದು ಮಾಡ್ತವೆ, ಕಣಜದ ಹುಳ ಒಳಗೆ ಹೋಗುದಿಲ್ಲ. ಎಲ್ಲರಿಗಿಂತ ಮುಖ್ಯವಾಗಿ ಯಾವಾಗಲೂ ಪೆಟ್ಟಿಗೆ ಒಳಗಡೆ ಮೊಟ್ಟೆ ಮರಿಗಳಿರುವಂತೆ ನಾವು ಆಹಾರಗಳನ್ನೆಲ್ಲ ಕೊಡ್ತಾ ಇದ್ರೆ, ಅಥವಾ ಮೊಟ್ಟೆ ಮರಿ ಇಲ್ಲದ ಕುಟುಂಬಕ್ಕೆ ಒಂದು ಮೊಟ್ಟೆ ಮರಿ ಇರುವ ಒಂದು ಏರಿಯನ್ನು ಕೊಟ್ಟರೆ ಪರಾರಿ ಆಗುವುದನ್ನು ನಾವು ಸಾಮಾನ್ಯವಾಗಿ ತಡೆಗಟ್ಟಬಹುದು. ನೈಸರ್ಗಿಕವಾಗಿ ಸಿಗುವಂತಹ ಒಂದು ಆಹಾರದ ಲಭ್ಯತೆ ಕಡಿಮೆ ಆದಂತಹ ಸಂದರ್ಭದಲ್ಲಿ ಪೂರಕವಾದಂತಹ ಆಹಾರವನ್ನು ಕೊಡಬೇಕಾಗ್ತದೆ. ಹೌದು ಹೌದು, ಮಳೆಗಾಲದಲ್ಲಿ ನಮಗೆ ಆಹಾರದ ಅಭಾವ ಇರುತ್ತದೆ, ಅಂತ ಸಂದರ್ಭದಲ್ಲಿ ಪೂರಕ ಆಹಾರವನ್ನು ಕೊಡಬೇಕು. ಬಹಳ ಸಂತೋಷ ಶಿರಂಕಲು ಕೃಷ್ಣ ಭಟ್ ಅವರೇ. ಜೇನು ಕುಟುಂಬಗಳು ಪರಾರಿ ಆಗುವುದಕ್ಕೆ ಕಾರಣ ಏನು ಹಾಗೂ ಯಾವ ರೀತಿ ಇದನ್ನ ನಿರ್ವಹಣೆ ಮಾಡಬಹುದು ಎನ್ನುವುದರ ಬಗ್ಗೆ ಬಹಳಷ್ಟು ವಿಷಯವನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ಧನ್ಯವಾದಗಳು. ಕೇಳುಗರಿಗೂ ಕೂಡ ಎಲ್ಲರಿಗೂ ವಂದನೆಗಳು. ಇದುವರೆಗೆ ಜೇನು ಕುಟುಂಬ ಪರಾರಿ ಮತ್ತು ಪರಿಹಾರ ಕುರಿತು ಶಿರಂಕಲ್ಲು ಕೃಷ್ಣ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈಗ ಭಕ್ತಿಗೀತೆಗಳು. ಮೊದಲಿಗೆ ಶ್ಯಾಮಲಾಜಿ ಭಾವೆ ಹಾಡಿರುವ ಪುರಂದರದಾಸರ ರಚನೆ. ಧನಿ ರೆ ಗ ಮ ಪ ಗ ಮ ರೆ ನಿ ರೆ ಗ ಮ ರೆ ಗ ಸ ರ ನಿ ಸ ರ ಧನಿ ಪ ಸ ಶ್ರೀರಾಮ ಶ್ರೀರಾಮ ಮೋಹನ ಗುಣರಾಮ ನಿನ್ನ ಪಾದ ಪರಿಪಾಲ ಕರುಣಾಲವಾಲ ತರುಣಿ ಪರಿಪಾಲ ನಿನ್ನ ಪಾದವ ತೋರೋ ಅಜಭವ ಪೂಜಿತ ಗಜವರ ಭಾವಿತ ಅಜಭವ ಪೂಜಿತ ಗಜವರ ಭಾವಿತ ಸುಜನರ ಸೇವಿತ ತ್ರಿಜಗವಂದಿತ ಸುಜನರ ಸೇವಿತ ತ್ರಿಜಗವಂದಿತ ನಿನ್ನ ಪಾದವ ತೋರೋ ಅಂಗಜ ಜನಕ ವಿಹಂಗ ತುರಂಗ ಅಂಗಜ ಜನಕ ವಿಹಂಗ ತುರಂಗ ತುಂಗ ವಿಕ್ರಮ ಶ್ರೀರಂಗ ವಿಠಲ ತುಂಗ ವಿಕ್ರಮ ಶ್ರೀರಂಗ ವಿಠಲ ನಿನ್ನ ಪಾದವ ತೋರೋ ಮೋಹನ ಗುಣಧಾಮ ನಿನ್ನ ಪಾದವ ಶ್ರೀರಾಮ ಶ್ರೀರಾಮ ನಿನ್ನ ಪಾದವ ತೋರೋ ನಿನ್ನ ಪಾದವ ತೋರೋ ನಿನ್ನ ಪಾದವ ತೋರೋ ಬಿ ಆರ್ ಛಾಯಾ ಹಾಡಿರುವ ಎನ್ ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ರಚನೆ ಕೃಷ್ಣನ ಚರಣ ಕಮಲ ಭಜಿಸು ಮನವಿನಿ ಅವಿನಾಶಿ ಶಾಮನ ಪದ ಕಮಲ ಭಜಿಸು ನೀ ಶ್ರೀ ಕೃಷ್ಣನ ಚರಣ ಕಮಲ ಭಜಿಸು ಮನವಿನಿ ಅವಿನಾಶಿ ಶಾಮನ ಪದ ಕಮಲ ಭಜಿಸು ನೀ ಕೃಷ್ಣನ ಚರಣ ಕಮಲ ಭಜಿಸು ಮನವಿನಿ, ಅವಿನಾಶಿ ಶಾಮನ ಪದ ಕಮಲ ಭಜಿಸು ನೀ, ಶ್ರೀ ಕೃಷ್ಣನ ಚರಣ